ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನು ರೈತರು ಮಾಡಬಹುದು ಮತ್ತು ಎಷ್ಟರ ಮಟ್ಟಿಗೆ ಇದನ್ನು ಸ್ವಲ್ಪ ಹೇಳ್ತೀರಿ? ಆಯ್ತು ಸರ್. ಸರ್, ಈಗ ನಮ್ಮ ಕೃಷಿ ಇಲಾಖೆಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಕೆಲವೊಂದು ಕಾಮಗಾರಿಗಳನ್ನು ತೆಗೆದುಕೊಳ್ತೇವೆ. ಅದರಲ್ಲಿ ಈಗ ಮುಖ್ಯವಾಗಿ ಅಂತಂತಂದ್ರೆ ಭೂ ಸುಧಾರಣೆ ಕೆಲಸಗಳು ಬರ್ತವೆ. ಭೂ ಸುಧಾರಣೆ ಕೆಲಸ ಅಂತಂತಂದ್ರೆ ಈಗ ರೈತರದ್ದು ಬದು ನಿರ್ಮಾಣ ಆಗಿರ್ಬೋದು, ಭೂಮಿ ಲೆವೆಲಿಂಗ್ ಆಗಿರ್ಬೋದು, ಈ ತರ. ಯಾಕಂದ್ರೆ ಈಗ ನಾವು ಸೋವಿಂಗ್ ಮಾಡೋಕಿನ್ನ, ಅಂದ್ರೆ ಬಿತ್ತು ಕಾರ್ಯ ಮಾಡೋಕಿನ್ನ ಮುಂಚೆ ಏನ್ ಭೂಮಿ ಇರುತ್ತೆ ಅದನ್ನ ಲೆವೆಲ್ ಮಾಡ್ಕೊಳ್ಳೋದು ಮತ್ತೆ ಬದು ಎಲ್ಲ ನಿರ್ಮಾಣ ಮಾಡ್ಕೊಂಡು ಮಾಡ್ಲಿಕ್ಕೆ ನಾವು ರೈತರಿಗೆ ಒಂದ್ ಎಕರೆಗೆ 10,000 ಅಮೌಂಟ್ ಇರುತ್ತೆ ಸರ್. ಅದು ಮ್ಯಾಕ್ಸಿಮಮ್ 5 ಎಕರೆವರೆಗೂ ಅವರಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ರೈತರು SC/ST ರೈತರಾಗಿರ್ಬೋದು ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಅವಕಾಶ ಇರುತ್ತೆ. ಅಂದ್ರೆ ಬಿಗ್ ಫಾರ್ಮರ್ ಅಂದ್ರೆ ದೊಡ್ಡ ರೈತರು ಏನಿರ್ತಾರೆ ಅವರಿಗೆ ಇದು ಅವಕಾಶ ಇರಲ್ಲ. ಯಾಕಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ SC/ST ರೈತರಿಗೆ ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಉಪಯೋಗ ಆಗ್ಲಿ ಅಂತಾನೆ ಅದನ್ನ ಮಾಡಿರೋದು. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ರೈತರು ತಮ್ಮ ಲೇಬರ್ ಏನಿರ್ತಾರೆ ಅಥವಾ ಈಗ ಜನರಿಗೆ ಉದ್ಯೋಗನೂ ಸಿಕ್ಕಂಗಾಗತ್ತೆ. ಸೊ ಅವರಿಗೆ ಎಷ್ಟು ಒಂದು ದಿನಕ್ಕೆ 309 ರೂಪಾಯಿ ಅವರಿಗೆ ಅಮೌಂಟ್ ಇರುತ್ತೆ ಸರ್, ಒಂದು ಡೇಗೆ. ಸೊ ಅವ್ರು ಎಷ್ಟು ದಿನದವರೆಗೂ ಕೆಲಸ ಮಾಡ್ತಾರೆ ಸೊ ಅದ್ರ ಮೇಲೆ ಅವರಿಗೆ ಪೇಮೆಂಟ್ ಆಗತ್ತೆ. ಈಗ ನಾವು NMR ಅಂತ ಹಾಕ್ತೀವಿ, ನಮ್ಮ ಇಲಾಖೆಯಿಂದನೇ ಪೇಮೆಂಟ್ ಮಾಡ್ತೇವೆ. ಸೊ ಅದರಲ್ಲಿ ಅವರಿಗೆ 7 ದಿನದ NMR ಆಗಿರ್ಬೋದು ಅಥವಾ 10 ದಿನದ್ದು 15 ದಿನದ್ದು ಅವ್ರದ್ದು ಎಷ್ಟು ಅವ್ರದ್ದು ವರ್ಕ್ ಇರುತ್ತೆ ಅದ್ರ ಮೇಲೆ ಅವ್ರದ್ದು ಕಾಮಗಾರಿ ಎಷ್ಟು ದಿನದೊಳಗೂ ತಗೊಳತ್ತೆ ಮತ್ತೆ ಎಷ್ಟು ಜನ ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ನಾವು ಪೇಮೆಂಟ್ ಮಾಡ್ತೀವಿ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ರೈತರು ತಮ್ಮ ಹೊಲಗಳನ್ನ ತಾವೇ ಸರಿಯಾಗಿ ಅದನ್ನ ಬಳಸ್ಕೊಂಡು ಅವರು ಬಿತ್ತೋಕಿನ್ನ ಮುಂಚೆ ಭೂಮಿಯನ್ನ ರೆಡಿ ಮಾಡಿಕೊಂಡು ಬಿತ್ತೋ ಕಾರ್ಯ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆನೆ ಭೂ ಸುಧಾರಣೆ ವರ್ಕ್ಗಳನ್ನ ಮಾಡ್ಕೋಬಹುದು. ಇದು ಭೂ ಸುಧಾರಣೆ ಆಯ್ತು ಸರ್. ನೆಕ್ಸ್ಟ್ ನಮ್ಮ ಇಲಾಖೆಯಿಂದ ನಾವು ಎರೆಹುಳು ತೊಟ್ಟಿಯನ್ನ ಮಾಡಿಸ್ಕೊಡ್ತೇವೆ. ಎರೆಹುಳು ತೊಟ್ಟಿಗೆ ನಮ್ಮ ಇಲಾಖೆಯಿಂದ ಲಾಸ್ಟ್ ಇಯರ್ ಒಂದು ರೈತ ಬಂಧು ಸ್ಕೀಮ್ ಅಂತ ಹೇಳಿನೂ ಬಂದಿತ್ತು. ಅದರಲ್ಲಿ ಒಂದು ಎರೆಹುಳು ತೊಟ್ಟಿಗೆ 27,000 ರೂಪಾಯಿ ಅಮೌಂಟ್ ಇರುತ್ತೆ. 27,000 ಅದರೊಳಗಡೆಗೆ ಮಟೀರಿಯಲ್ ಪೇಮೆಂಟ್ ಸಾಮಗ್ರಿ ವೆಚ್ಚನೂ ಇರುತ್ತೆ, ಕೂಲಿ ಮೊತ್ತನೂ ಇರುತ್ತೆ. ಕೂಲಿ ಮೊತ್ತ ಅಂತಂದ್ರೆ ಎಷ್ಟು ಏನು ಕೆಲಸಗಾರ ಕೆಲಸ ಮಾಡಿ ನಿರ್ವಹಿಸಿರ್ತಾರೆ ಅವರಿಗೆ ಲೇಬರ್ ಪೇಮೆಂಟ್ ಮಾಡ್ತೇವೆ. ಮತ್ತೇನು ಸಾಮಗ್ರಿ ವೆಚ್ಚ ಇರುತ್ತೆ, ಈಗ ಸಿಮೆಂಟು ಉಸುಕು ಇದೇನು ಯೂಸ್ ಆಗಿರುತ್ತೆ ಮತ್ತೆ ಬ್ರಿಕ್ಸ್ ಏನು ಯೂಸ್ ಆಗಿರುತ್ತೆ ಅದಕ್ಕೆಲ್ಲ ಮಟೀರಿಯಲ್ ಪೇಮೆಂಟ್ ಅಂತ ನಂತರ ಮಾಡ್ತೇವೆ. ಅದರೊಳಗಡೆಗೆ ರೈತರು ಏನ್ ಮಾಡ್ಕೋಬಹುದು, ಅದೇ ಹುಳು ಗೊಬ್ಬರನ ನಾವು ಹೊರಗಡೆ ತಗೊಂಡ್ ಬರಬೇಕು ಅಂತಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಈಗ ಹೊರಗಡೆಯಿಂದ 300-400 ರೂಪಾಯಿ ಬ್ಯಾಗ್, ಒಂದು 50 kg ಬ್ಯಾಗಿಗೆ ಅಷ್ಟೆಲ್ಲ ಅಮೌಂಟ್ ಇರುತ್ತೆ. ಸೊ ಅದೇ ರೈತರು ತಾವೇ ಎರೆಹುಳು ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ತಾವೇ ಗೊಬ್ಬರನ ತಯಾರಿಸ್ಕೊಂಡ್ರೆ ಅವರಿಗೆ ವೆಚ್ಚ ಕಡಿಮೆ ಆಗತ್ತೆ. ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ರಾಸಾಯನಿಕ ಯುಕ್ತ ಕೃಷಿ ಮಾಡೋದಕ್ಕಿಂತ ಸಾವಯವ ಗೊಬ್ಬರದ ಕಡೆನೆ ಜಾಸ್ತಿ ಅವರು ಒಲವು ತೋರಿಸಿ ಇದು ಎರೆಹುಳು ತೊಟ್ಟಿಯನ್ನ ಮಾಡಿಕೊಂಡ್ರೆ ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಅಂತಂದ್ರೆ ಈಗ ಜೋಡಿ ತೊಟ್ಟಿ ಬರುತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ. ಅದರಲ್ಲಿ 5.5 meter 5.5 meter ಉದ್ದ ಮತ್ತೆ 2.7 meter 2.7 meter ಅಗಲಕ್ಕೆ ಮತ್ತೆ 1 meter ಹೈಟ್ಗೆ ಎರೆಹುಳು ತೊಟ್ಟಿ ಆಗತ್ತೆ. ಸೊ ಇದು ಸಿಮೆಂಟ್ ಉಸುಕು ಮತ್ತೆ ಬ್ರಿಕ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅವ್ರು ಮಾಡ್ಕೊಳ್ಬಹುದು. ಮತ್ತೆ ಸುತ್ತ ಒಂದು ಇರುವೆ ಕಾಲುವೆ ಅಂತಂದ್ರೆ ನೀರ್ ಬಿಡ್ಲಿಕ್ಕೆ ಅಂತ ಹೇಳಿ ಅದು ಕಾಲುವೆ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಅದರಿಂದ ರೈತರು ತಾವೇ ಎರೆಹುಳು ಗೊಬ್ಬರಗಳನ್ನ ಮಾಡಿಕೊಂಡು ತಮ್ಮ ಹೊಲಕ್ಕೆ ಸಾವಯವ ಗೊಬ್ಬರವನ್ನ ತಾವೇ ಮಾಡ್ಕೊಳ್ಳಿಕ್ಕೆ ಉಪಯೋಗ ಆಗತ್ತೆ. ಅದಕ್ಕೆ ನೆರಳು ಬೇಕು, ಚಪ್ರ ಹಾಕುದಂತ ಏನಾದ್ರು? ಚಪ್ರ ಅಂತಂತಂದ್ರೆ ಮೇಲ್ಗಡೆಗೆ ಅವರು ಹಾಕೊಳ್ಬಹುದು ಸರ್. ಅಂದ್ರೆ ಮೇಲ್ಗಡೆಗೆ ಏನಾದ್ರೂ ಕವರ್ ಮಾಡ್ಲಿಕ್ಕೆ ಶೆಡ್ ತರ ಹಾಕೊಂಡು ಅಂದ್ರೆ ಮೇಲ್ಗಡೆಯಿಂದ ಇರುವೆ ಬರ್ಲಾರ್ದಂಗೆ ಏನಾದ್ರೂ ಶೆಡ್ ಮಾಡ್ಕೋಬಹುದು. ಅಂದ್ರೆ ಈಗ ಗಿಡ ಏನಾದ್ರೂ ಇತ್ತಂದ್ರೆ ಅದ್ರ ನೆರಳಿಗೆ ಈ ರೀತಿ ಏನಾದ್ರೂ ಇದ್ರೆ ಇರುವೆ ಬಂದು ಎರೆಹುಳುವನ್ನ ತಿನ್ಬಾರ್ದು ಅಂತಂದ ಹೇಳಿ ಸೊ ಅದಕ್ಕೆ ನಾವು ಕೆಳಗಡೆಗೆ ನೀರ್ಗಾಲುವೆ ಮಾಡಿರ್ತೇವೆ, ಸಣ್ಣದು ಇದರಲ್ಲಿ ಮಾಡಿರ್ತೇವೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಿರಲ್ಲ. ಬಟ್ ನೆರಳಿಗೆ ಅಂತಂತ ಹೇಳಿ ಮಾಡ್ಕೊಳ್ಬಹುದು ಅವರು, ಚಪ್ರ ಮಾಡ್ಕೊಳ್ಳೋ ಅವಕಾಶ ಇದೆ. ಹಾ, ಅದನ್ನು ಮಾಡ್ಕೊಳ್ಬಹುದು ಅವರು. ಮತ್ತೆ ಈಗ ಕೆಲವೊಂದಿಷ್ಟು ಅಂದ್ರೆ ಭೂಮಿ ತಯಾರು ಮಾಡಬೇಕು ಅಂತ ಹೇಳಿದಾಗ ಬಹು ವಾರ್ಷಿಕ ಕಳೆಗಳು ಇರ್ತಾವ, ದೊಡ್ಡ ದೊಡ್ಡವಾಗಿ ಬೆಳೆದಿರ್ತಾವ, ಅವನ್ನ ಮನುಷ್ಯರು ಕೀಳುವುದು ಒಂದ್ ಸ್ವಲ್ಪ ಕಷ್ಟನೇ. ಹಾಗಾಗಿ JCB ಅಂತವೆಲ್ಲ ಉಪಯೋಗ ಮಾಡ್ಕೊಂಡ್ರೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ JCB ಇಂದ ಕೆಲಸ ಮಾಡಿದ್ರೆ ಅಂದ್ರೆ ನಾವು ಅದಕ್ಕೆ ಪೇಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ರೈತರು ಅವರು ಇದೇನು ಜನರಿಗೆ ಹಚ್ಚಿ ಏನ್ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಪೇಮೆಂಟ್ ಮಾಡ್ತೀವಿ. ಸೊ ಅವರು ತಮ್ಮ ಸ್ವ ಇಚ್ಛೆಯಿಂದ ಅದೇನು ಭೂಮಿ ಇರುತ್ತೆ ಮೊದಲು JCBಯಿಂದ ಅವ್ರು ಮಾಡ್ಕೊಳ್ಬಹುದು. ಮಾಡ್ಕೊಂಡು ಅದೆಲ್ಲ ಏನು ಕಳೆ ಇರುತ್ತೆ ದೊಡ್ಡ ದೊಡ್ಡದು ಅದನ್ನೆಲ್ಲ ತಕ್ಕೊಳ್ಬಹುದು. ನಂತರ ಏನು ಜನರಿಗೆ ಹಚ್ಚಿ ಏನು ಕೆಲಸ ಮಾಡ್ತಾರೆ ಅವ್ರು ಎಷ್ಟು ಜನಕ್ಕೆ ಹಚ್ಚಿರ್ತಾರೆ ಅವ್ರದ್ದೆಲ್ಲ ನಾವು ಜಾಬ್ ಕಾರ್ಡ್ ತಗೊಂಡು NMR ಹಾಕಿ ಅವರು ಎಷ್ಟು ಡೇಸ್ ವರ್ಕ್ ಆಗುತ್ತೆ ಅವ್ರ ಅಟೆಂಡೆನ್ಸ್ ಮೇಲೆ ನಾವು ಪೇಮೆಂಟ್ ಮಾಡ್ತೇವೆ. ಅಂದ್ರೆ ನೀವು ಪೇಮೆಂಟ್ ಮಾಡೋದು ಹೊಲದ ಓನರ್ಗೆಲ್ಲ ಕೆಲಸಗಾರರಿಗೆ ಮಾಡ್ತೇವೆ. ಈಗ ಯಾರು ಕೆಲಸ ಮಾಡ್ತಾರಲ್ಲ ಅವ್ರದ್ದು ನಾವು ಅಟೆಂಡೆನ್ಸ್ ತಗೊಳ್ತೇವೆ, ಏನ್ ವರ್ಕ್ ಮಾಡಿರ್ತಾರೆ. ಈಗ ಒಂದ್ 7 ದಿನದ್ದು ನಾವು NMR ಹಾಕಿದ್ರೆ ಮತ್ತೆ ಇದ್ರಲ್ಲಿ ಏನಿರುತ್ತೆ, ಫಸ್ಟ್ ನಾವು ಫಸ್ಟ್ ಮತ್ತೆ ಮಿಡಲ್ ಲಾಸ್ಟ್ ಗೆ GPS ಫೋಟೋಸ್ ಎಲ್ಲ ಮಾಡ್ಕೊಳ್ತೀವಿ. ಅಂದ್ರೆ ಬಿಫೋರ್ ವರ್ಕ್, ಆನ್ ಗೋಯಿಂಗ್ ವರ್ಕ್, ಲಾಸ್ಟ್ ಮುಗಿದ ಮೇಲೆ ಎಲ್ಲ ವರ್ಕ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಎಲ್ಲ ನೀಟ್ ಆಗಿ, ಮತ್ತೆ ಎಷ್ಟು ಜನ ರೈತರು ಬಂದ್ರು, ಎಷ್ಟು ಅಂದ್ರೆ ಎಷ್ಟು ಕೆಲಸಗಾರರು ಬಂದ್ರು, ಕಾರ್ಮಿಕರು ಬಂದ್ರು, ಕೆಲಸ ಮಾಡಿದ್ರು, ಅದ್ರ ಮೇಲೆ ಅವರಿಗೆ ಪೇಮೆಂಟ್ ಮಾಡ್ತೇವೆ. ಮತ್ತೆ ಬೆಳೆಯನ್ನ ಬೆಳೆಯುವಂತ ಸಂದರ್ಭದೊಳಗ ಅಲ್ಲಿ ಏನಾದ್ರೂ ಕಳೆ ತೆಗೆಯೋದು ಅಥವಾ ಬೇರೆ ಏನಾದ್ರೂ ಮಾಡಿದ್ರೆ ಹಂಗೇನ್ರಿ ಅವಕಾಶ ಇದೆಯಾ? ಅವರು ತಮ್ಮ ಸ್ವೇಚ್ಛೆಯಿಂದ ಮಾಡ್ಕೊಳ್ಬಹುದು ಸರ್, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈ ಮಹಾತ್ಮ ಗಾಂಧಿ ಯೋಜನೆ ಅಡಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇದು ಆಕ್ಚುಲಿ ಏನಂತ ಇರುತ್ತೆ, ಅರ್ಥ್ ವರ್ಕ್ ಏನಿರುತ್ತೆ ಅಂದ್ರೆ ಮಣ್ಣಿಂದ ಕೆಲಸ ಕಾಮಗಾರಿಗಳು, ಮಣ್ಣಿಂದ ಈಗ ಡಿಗ್ ಮಾಡೋದಾಗ್ಲಿ, ಅವು ಭೂ ಸುಧಾರಣೆ ವರ್ಕ್ ಮಾಡ್ಕೊಳ್ಳೋದಾಗ್ಲಿ, ಈ ರೀತಿ ಎಲ್ಲ ಇರುತ್ತೆ. ಸೊ ಅದ್ರೊಳಗಡೆ ಏನ್ ವರ್ಕ್ ಬರುತ್ತೆ, ಡಿಗ್ ಮಾಡುವಾಗ ಅದ್ರಲ್ಲಿ ಕಸ ಕಡ್ಡಿ ಏನ್ ಬರುತ್ತೆ ಅದನ್ನು ತೆಗೆದ್ರು ಅದಕ್ಕೂ ಆ ದಿನದ ಪೇಮೆಂಟ್ ಇನ್ಕ್ಲೂಡ್ ಆಗುತ್ತೆ. ಸುತ್ತ ಕಡೆ ಒಡ್ ಹಾಕೋಬೇಕು, ಮಣ್ಣು ಸಂರಕ್ಷಣೆ ಮಾಡಬೇಕು, ನೀರಿನ ಸಂರಕ್ಷಣೆ ಮಾಡಬೇಕು ಅಂದಾಗ ಮಾಡ್ಕೊಳ್ಬಹುದು ಸರ್. ಈಗ ನೀರಿನ ಸಂರಕ್ಷಣೆ ಅಂತಂದ್ರೆ ನಮ್ಮ ಇಲಾಖೆಯಿಂದ ಇನ್ನೊಂದು ಈಗ ವಾಟರ್ ಕೆನಾಲ್ ಅಂತ ಹೇಳ್ತೀವಿ. ಈಗ ನೀರು ಒಂದ್ ಕಡೆಯಿಂದ, ಈಗ ದೊಡ್ಡ ನೀರಿಂದ ಅಂದ್ರೆ ಈಗ ನೀರಿನ ಹೊಂಡ ಇರತ್ತೆ ಅಥವಾ ಕೆರೆ ಇರತ್ತೆ, ಅಲ್ಲಿಂದ ನೀರು ಹೊಲಕ್ಕೆ ನುಗ್ಗಿ ಹೊಲದ ಪೀಕಿನ ಹಾಳು ಮಾಡ್ತಿರತ್ತೆ. ಸೊ ಅವಾಗ ನಾವೇನ್ ಮಾಡ್ಬೋದು, ರೈತರು ಅರ್ಜಿ ಕೊಟ್ಟಲ್ಲಿ ಅವರು ಹೊಲದ ಪಕ್ಕನೇ ಒಂದು ವಾಟರ್ ಕೆನಾಲ್, ನೀರು ಕಾಲುವೆ ಅಂತ ಹೇಳಿ ಮಾಡ್ಬೋದು. ಅದು ಈಗ ಯೂಶುವಲಿ ಎಷ್ಟು ಅದು ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ ಅದ್ರ ಮೇಲೆ ಮಾಡ್ತೇವೆ. ಯೂಶುವಲಿ ಅಂತಂದ್ರೆ ಈಗ ಒಂದ್ 4 ಫುಟ್ ಅಗಲ, 1 ಮೀಟರ್ 3 ಫುಟ್ ಎತ್ತರಕ್ಕೆ ಈ ರೀತಿ, ಮತ್ತೆ ಲೆಂತ್ ಎಷ್ಟ್ ಆಗುತ್ತೋ ಅಷ್ಟು ಅದನ್ನ ಅವರಿಗೆ ಕಾಲುವೆ ಮಾಡ್ಕೊಡ್ತೀವಿ. ಅಂದ್ರೆ ಕಾಲುವೆ ಮಾಡಿದ್ರೆ ನೀರ್ ಏನ್ ಬರುತ್ತೆ ಅವ್ರ ಹೊಲಕ್ಕೆ ನುಗ್ಗೋದಿಲ್ಲ, ಆ ನೀರ್ ಅದಕ್ಕೆ ಬೇರೆ ಕಡೆಗೆ ಏನ್ ವಾಟರ್ ಸೋರ್ಸ್ ಇರುತ್ತೆ, ನೀರಿನ ಸೋರ್ಸ್ ಇರುತ್ತೆ, ಅದಕ್ಕೆ ಹೋಗಿ ಬಿಡೋ ಹಂಗೆ ಅದನ್ನು ಸಹಿತ ಮಾಡಬಹುದು. ನಮ್ಮ ಇಲಾಖೆಯಿಂದ ನಾವು ಮಾಡಿಸ್ಕೊಡ್ತೇವೆ, ವಾಟರ್ ಕೆನಾಲ್ ವರ್ಕ್ ಮಾಡ್ತೇವೆ. ಹೆಚ್ಚಿಂದ ಏನರ ಖರ್ಚು ಬಂತಂದ್ರೆ ರೈತರ ಮಾಡ್ಕೋಬೇಕು. ಈಗ ಏನ್ ವರ್ಕ್ ಅವ್ರದ್ದು ಲಿಮಿಟ್ ಏನಿರುತ್ತೆ, ಈಗ ಒಂದ್ ಎಕರೆಕಂತ ಹೆಂಗೆ ಇಷ್ಟಿರುತ್ತೆ ಅದನ್ನ ಬಿಟ್ಟು ಮ್ಯಾಕ್ಸಿಮಮ್ ಮತ್ತೆ ಏನಾದ್ರೂ ಜಾಸ್ತಿ ವರ್ಕ್ ಬಂದ್ರೆ ಅಡಿಷನಲ್ ಏನಾದ್ರೂ ಮಾಡ್ಕೊಳ್ಬೇಕಂತಂದ್ರೆ ರೈತರು ಮಾಡ್ಕೊಳ್ಬಹುದು. ಈಗ ಹಳ್ಳ ಇರುತ್ತೆ, ಅಲ್ಲಿ ನೀರನ್ನ ತಡೆ ಹಿಡಿದು ನಾವು ಬೇಸಿಗೆ ಉಪಯೋಗ ಆಗುತ್ತೆ ಅಂತ ಏನಾದರೂ ಕಾಮಗಾರಿ ಮಾಡ್ಲಿಕ್ಕೆ ಇಲ್ಲ? ಹಾ ಸರ್, ಈಗ ನಮ್ಮಲ್ಲಿ ಕೃಷಿ ಹೊಂಡ ಮಾಡ್ತೇವೆ, ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆಗೆ ಕೃಷಿ ಹೊಂಡ ಅಂತಂದ ಹೇಳಿ ಮಾಡ್ತೇವೆ. ಈಗ ಮುಂಚೆ ನಮ್ಮಲ್ಲಿ ಕೃಷಿ, ನಮ್ಮ ಇಲಾಖೆಯಿಂದಾನೇ ಕೃಷಿ ಭಾಗ್ಯ ಸ್ಕೀಮ್ ಅಲ್ಲಿ ನಾವು ಕೃಷಿ ಹೊಂಡಗಳನ್ನ ಮಾಡಿಸ್ಕೊಡ್ತಿದ್ವಿ, ಅದು JCB ಮುಖಾಂತರ ಮಾಡಿಸ್ಲಿಕ್ಕಿತ್ತು. ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆಗೆ ನಮ್ಮ ಇಲಾಖೆಯಿಂದ ಸ್ಟೆಪ್ ಕೃಷಿ ಹೊಂಡ ಬರುತ್ತೆ ಸರ್. ಅದರಲ್ಲಿ ಮುಂಚೆ ನಾವು ಕೃಷಿ ಭಾಗದಲ್ಲಿ ಸ್ಲೋಪ್ ಬರ್ತಿತ್ತು, ಬಟ್ ಇದರಲ್ಲಿ ಸ್ಟೆಪ್ ಅಂದ್ರೆ ಒಂದ್ 2 ಫೂಟಿಗೆ ಒಂದೊಂದು ಸ್ಟೆಪ್, ಒಂದ್ 5 ಸ್ಟೆಪ್ಸ್ ಈ ರೀತಿ ಬರುತ್ತೆ. ಸೊ ರೈತರ ಅನುಕೂಲದ ಮೇರೆಗೆ ಇದಕ್ಕೆ ಯೂಶುವಲಿ 87,000 ರಿಂದ 1 ಲಕ್ಷದವರೆಗೂ ಅಮೌಂಟ್ ಇರುತ್ತೆ ಒಂದು ಕೃಷಿ ಹೊಂಡಕ್ಕೆ. ಈಗ ಅದರಲ್ಲಿ ಸೆಟ್ ಆಗೋದು ಒಂದು 10 ಮೀಟರ್ ನಾವು ಮಾಡಿದ್ರೆ ಅಂದ್ರೆ 33 ಫುಟ್ ಉದ್ದ, 33 ಫುಟ್ ಅಗಲ, ಮತ್ತೆ 10 ಫುಟ್ ಎತ್ತರಕ್ಕೆ ನಾವು ಮಾಡ್ಕೊಳ್ಬಹುದು. ಮತ್ತೆ ಅದಕ್ಕೆ ರೈತರು ಯಾರು ಲೇಬರ್ಸ್ ಹಚ್ಚಿರ್ತಾರೆ, ಸೊ ಅವ್ರದನ್ನು ನಾವು NMR ಹಾಕಿ ಅವ್ರಿಗೆ ಪೇಮೆಂಟ್ ಮಾಡ್ತೇವೆ. ಇದರಿಂದ ಅನುಕೂಲ ಏನಾಗುತ್ತೆ ಅಂತಂದ್ರೆ ಅವ್ರ ನೀರನ್ನ ಶೇಖರಣೆ ಮಾಡಿಕೊಂಡು ಅದರಿಂದಾನೇ ಅವರು ತಮ್ಮ ಹೊಲಗಳಗಡೆ ನೀರನ್ನ ಬಿಡಬಹುದು. ಮತ್ತೆ ಇನ್ನೊಂದು ಏನಾಗುತ್ತೆ, ಅದಕ್ಕೆ ಮೀನುಗಾರಿಕೆಯನ್ನು ಮಾಡಬಹುದು. ಈಗ ನಾವು ನಮ್ಮ ಇಲಾಖೆಯಿಂದಾನೇ IFS ಸ್ಕೀಮ್ ಅಂತ ಹೇಳಿ ಮಾಡಿದ್ವಿ, ಅದರೊಳಗಡೆಗೆ ಕಾಂಪೋನೆಂಟ್ಸ್ ಈ ರೀತಿ ಎಲ್ಲ ಇತ್ತು ಸರ್. ಅಂದ್ರೆ ಕೃಷಿ ಹೊಂಡ ಮಾಡಬಹುದು, ಅವರು ಅಜೋಲಾ ತೊಟ್ಟಿ ಮಾಡ್ಕೊಳ್ಬಹುದು, ಮತ್ತೆ ಎರೆಹುಳು ತೊಟ್ಟಿ ಮಾಡ್ಕೊಳ್ಳೋದು. ಅಂದ್ರೆ ಸಮಗ್ರವಾಗಿ ಕೃಷಿ ಮಾಡಲಿಕ್ಕೆ ಕೃಷಿ ಹೊಂಡ ತುಂಬಾ ಉಪಯೋಗ ಆಗುತ್ತೆ. ಒಂದು ಕೃಷಿ ಹೊಂಡ ನಾವು ಮಾಡ್ಕೊಂಡ್ರೆ ಅದರಿಂದ ಈಗ ಬೋರ್ ಇತ್ತಂದ್ರೆ ಬೋರಿಂದನು ಕೂಡ ನೀರು ಸಂರಕ್ಷಣೆ ಮಾಡ್ಕೋಬಹುದು, ಅಥವಾ ನೀರು ಹರಿದು ಬರ್ತಾ ಇದ್ರೆ ಆ ನೀರು ಹರಿದು ಬರೋ ಜಾಗಕ್ಕೆ ಕೆಳಗಡೆಗೆ ನಾವು ಕೃಷಿ ಹೊಂಡ ಮಾಡಿದ್ರೆ ನೀರು ಬಂದು ಅಲ್ಲಿ ಸಂರಕ್ಷಣೆ ಆಗಿ ಶೇಖರಣೆ ಆಗಿ ಅದೇ ನೀರನ್ನ ನಾವು ಹೊಲಗಳಿಗೆ ಬಿಟ್ರೆ ಅದೇ ನೀರು ಸಂರಕ್ಷಣೆ ಮಾಡಿಕೊಂಡು ಅವರು ಪೀಕನ್ನ ತೆಗಿಬಹುದು. ಅಂದ್ರೆ ಈಗ ಕೃಷಿ ಹೊಂಡ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗ ಇಂತ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ? ಅವಕಾಶ ಇದೆ ಸರ್. ಮತ್ತೆ ರೈತರು ಈಗ ತುಂಬಾನೇ ಆಸಕ್ತಿಯಿಂದ ಅರ್ಜಿಗಳನ್ನ ಕೊಡ್ತಾ ಇದಾರೆ ನಮ್ಮ ಇಲಾಖೆಗೆ. ಯಾಕಂದ್ರೆ ಈಗ ಕೆಲವೊಂದ್ಸರಿ ಮಳೆ ಒಂದ್ಸರಿ ಆಗತ್ತೆ ಆಗೋದಿಲ್ಲ, ಬಟ್ ನೀರು ಅವರಿಗೆ ಇದ್ರೆ ಅದಕ್ಕೆ ಅವರು ತಾಡ್ಪತ್ರಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ಕೊಂಡ್ರೆ ಅವ್ರಿಗೆ ನೀರು ಶೇಖರಣೆ ಮಾಡಿಕೊಂಡು ನೀರು ಕಡಿಮೆ ಇದ್ದ ಪ್ರಸಂಗದಲ್ಲಿ ತಮ್ಮ ಹೊಲಗಳಗಡೆ ನೀರನ್ನು ಬಿಡ್ಲಿಕ್ಕೆ ಶೇಖರಣೆ ಮಾಡಿಕೊಂಡು ಇಳುವರಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ಮಟೀರಿಯಲ್ ಖರ್ಚು ಕೂಡ ಬರುತ್ತೆ, ಹಳ್ಳಕ್ಕೆ ಎದುರಾಗಿ ನಾವು ಏನಾದರೂ ಒಂದು ಕಟ್ಟೆ ಕಟ್ಟಬೇಕು ಅಂತೇಳಿದ್ರೆ ಅಲ್ಲಿ ಕಲ್ಲು ಬೇಕಾಗುತ್ತೆ, ಸಿಮೆಂಟ್ ಬೇಕಾಗುತ್ತೆ, ಗಾರೆ ಬೇಕಾಗುತ್ತೆ, ಅದಕ್ಕೂ ಅವಕಾಶ ಇದೆ. ಸಿಮೆಂಟ್ ಗಾರೆಗಂತಂದ್ರೆ ಅದು ಪಕ್ಕಾ ಕೆಲಸ ಆಗುತ್ತೆ ಸರ್. ಈಗ ನಮ್ಮ ಕೃಷಿ ಹೊಂಡ ನಾವು ಮಾಡಿಸ್ತೀವಲ್ಲ ಅದು ಬರೀ ಅರ್ತ್ ವರ್ಕ್ ಮಾತ್ರ ಆಗತ್ತೆ. ಅದರಲ್ಲಿ ಏನಾಗುತ್ತೆ, ಒಂದು ಸಿಲ್ಟ್ ಟ್ರಾಪ್ ಅಂತ ಹೇಳಿ ಮಾಡ್ತೀವಿ ನಾವು. ಅಂದ್ರೆ ಈಗ ನೀರು ಕೃಷಿ ಹೊಂಡದ ಪಕ್ಕನೇ ಸ್ವಲ್ಪ ಒಂದು 5 ಫೂಟ್ ಜಾಗ ಬಿಟ್ಟು ಒಂದು ಸಿಲ್ಟ್ ಟ್ರಾಪ್ ಅಂತ ಮಾಡ್ತೀವಿ. ಅಂದ್ರೆ ಅದು ಒಂದು 3 ಫೂಟ್ ಬೈ 3 ಫೂಟ್ ಒಂದು ಸಿಲ್ಟ್ ಟ್ರಾಪ್. ಈಗ ನೀರ್ ಏನ್ ಬರುತ್ತೆ, ಈಗ ಮೇಲ್ಗಡೆಯಿಂದ ನೀರು ಬಂದು ಅದ್ರಲ್ಲಿ ಫಸ್ಟ್ ಸಿಲ್ಟ್ ಟ್ರಾಪ್ ಅಲ್ಲಿ ಬೀಳುತ್ತೆ. ಅಂದ್ರೆ ಅದರಲ್ಲಿ ಕಲ್ಲಿನ ಪಿಚ್ಚಿಂಗ್ ಇಚ್ಚಿಂಗ್ ಎಲ್ಲ ಮಾಡ್ಕೊಂಡು ಅದನ್ನ ರೈತರು ಮಾಡ್ಕೊಂಡಲ್ಲಿ ಅದರಲ್ಲಿ ನೀರ್ ಬಿದ್ದು ಏನ್ ಮೇಲ್ಗಡೆಗೆಲ್ಲ ಅದರಲ್ಲಿ ಏನ್ ಇರುತ್ತೆ ತಿಳಿ ನೀರ್ ಮೇಲ್ ಬಂದು ಆ ನೀರು ಕೃಷಿ ಹೊಂಡಕ್ಕೆ ಬೀಳುತ್ತೆ. ಕೃಷಿ ಹೊಂಡದಿಂದ ಅಲ್ಲಿಂದ ಪೈಪ್ ಕನೆಕ್ಷನ್ ಕೊಟ್ಟಲ್ಲಿ ಕೃಷಿ ಹೊಂಡದಿಂದ ಚೆನ್ನಾಗಿರೋ ನೀರನ್ನೇ ಮತ್ತೆ ಹೊಲಗಡೆಗೆ ಬಿಡ್ಬೋದು ಅವ್ರು. ಮತ್ತೆ ಫಿಶರೀಸ್ ಸಹಿತ ಮಾಡ್ಕೊಳ್ಬಹುದು. ಮತ್ತೆ ಅದೇ ನೀರನ್ನು ಅವರನ್ನು ಕೃಷಿ ಹೊಂಡ ಮಾಡ್ಕೊಂಡು ಮತ್ತೆ ಡ್ರಿಪ್ ಮಾಡ್ಕೊಂಡಲ್ಲಿ ಡ್ರಿಪ್ ಫೆಸಿಲಿಟಿ ಒಳಗಡೆ ಸ್ಪ್ರಿಂಕ್ಲರ್ ಯೂಸ್ ಮಾಡ್ಕೊಳ್ಬಹುದು, ಡ್ರಿಪ್ ಮಾಡ್ಕೊಳ್ಬಹುದು. ಮಾಡ್ಕೊಂಡಲ್ಲಿ ಅವ್ರಿಗೆ ತುಂಬಾ ನೀರಿಂದ ಸಂರಕ್ಷಣೆ ಆಗುತ್ತೆ, ಮತ್ತೆ ಹೊಲಕ್ಕೆ ಮತ್ತೆ ಪೀಕಿಗೆ ತುಂಬಾ ಚೆನ್ನಾಗಿ ನೀರಿಂದ ಅನುಕೂಲತೆನು ಕೂಡ ಆಗುತ್ತೆ. ಇಲ್ಲಿ ದೊಡ್ಡ ರೈತರು ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಭೂಮಿ ಇದ್ದವ್ರಿಗೆ ದೊಡ್ಡ ರೈತರು ಅಂತೀವಿ ಸರ್? ಈಗ ನಮ್ಮ ದೊಡ್ಡ ರೈತರು ಅಂತಂದ್ರೆ 5 ಎಕರೆ ಮೇಲ್ಗಡೆಗೆ ಏನ್ ಬರ್ತಾರೆ ಅವರಿಗೆ ನಾವು ದೊಡ್ಡ ರೈತರು ಅಂತ ಹೇಳ್ತೀವಿ. ಅಂದ್ರೆ 2 ಹೆಕ್ಟರ್ ಪ್ರದೇಶಕ್ಕಿಂತ ಜಾಸ್ತಿ ಇದ್ರೆ. ಈಗ ನಮ್ಮಲ್ಲಿ ಏನಂತ ಹೇಳ್ತೀವಿ ನಾವು 2.5 ಎಕರೆ ಅಂದ್ರೆ 2.5 ಎಕರೆಕ್ಕಿಂತ ಕಡಿಮೆ ಬಂದ್ರೆ ಅವರು ಸಣ್ಣ ರೈತರು, ಅತಿ ಸಣ್ಣ ರೈತರು. 2.5 ಎಕರೆಯಿಂದ 5 ಎಕರೆವರೆಗೂ ಬಂದ್ರೆ ಅವರು ಸಣ್ಣ, ಅತಿ ಸಣ್ಣ, ಸಣ್ಣ. 5 ಎಕರೆ ಪ್ರದೇಶದ ಮೇಲೆ ಏನ್ ಬರ್ತಾರೆ ದೊಡ್ಡ ರೈತರು. ಇದಕ್ಕೆ NREG ವರ್ಗ ಒಳಗಡೆ SC ST ರೈತರು ಏನಿದಾರಲ್ಲ ಅವರು 5 ಎಕರೆ ಮೇಲ್ ಪ್ರದೇಶ ಅವ್ರಿಗೆ ಎಕರೆ ಇದ್ರು ಕೂಡ ಅವರಿಗೆ ಬರುತ್ತೆ. ಸೊ ಅವ್ರಿಗೆ SC ST ಅವರಿಗೆ ಇಷ್ಟು ಎಕರೆ ಅಂತ ಹೇಳಿ ನಿರ್ಬಂಧ ಇಲ್ಲ. ಬಟ್ ಜನರಲ್ ಫಾರ್ಮರ್ಸ್ ಏನಿರ್ತಾರೆ ಅವ್ರಿಗೆ ಮಾತ್ರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ಈಗ ದೊಡ್ಡ ರೈತರು ಇತ್ತಂತಂದ್ರೆ ಅವರು ಬೇರೆ ಕಾಮಗಾರಿಗಳನ್ನ ಈಗ JCB ಹಚ್ಚನು ಮಾಡ್ಕೊಳ್ಬಹುದು, ಅಥವಾ ಅವರಿಗೆ ದುಡ್ಡಿಂದ ಎಲ್ಲ ಅನುಕೂಲತೆ ಇರುತ್ತೆ ಅವ್ರು ಮಾಡ್ಕೊಳ್ಬಹುದು. ಈಗ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಯಾರ ರೈತರಿಗೆ ತಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಕೂಲಿಕಾರರಿಗೆ ಹಚ್ಚಿ ಅವ್ರು ಕೆಲಸ ಮಾಡ್ಕೊಂಡ್ರೆ ನಮ್ಮಿಂದ ನಮ್ಮ ಇಲಾಖೆಯಿಂದ ನಮ್ಮ ಡೊಂಗಲ್ನಿಂದ ನಾವು ಪೇಮೆಂಟ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತೆ SC ST ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಆ ಒಂದು ನಿರ್ಬಂಧನ ಇಟ್ಟಿದ್ದಾರೆ. ಅಂದ್ರೆ ಈ ಕಾರ್ಯವನ್ನ ರೈತರು ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಇಲಾಖೆಗೆ ತಿಳಿಸಬೇಕು, ಮಾಡಿದ್ಮೇಲೆ ತಿಳಿಸಕ್ಕಾಗಲ್ಲ. ಇಲ್ಲ, ಮಾಡಿದ್ಮೇಲೆ ತಿಳಿಸಕ್ಕಾಗಲ್ಲ ಸರ್. ಆಕ್ಚುಲಿ ಏನ್ ಪ್ರೊಸೀಜರ್ ಇದೆ ಅಂತಂದ್ರೆ ರೈತರು NREG ವರ್ಗ ಒಳಗಡೆಗೆ ಯಾವುದೇ ಕಾಮಗಾರಿಗಳನ್ನ ಮಾಡ್ಕೋಬೇಕಂದ್ರೆ ಮೊದಲು ಅವರು ಸಂಬಂಧಪಟ್ಟ ಪಂಚಾಯತಿ ಏನಿರುತ್ತೆ ಆ ಪಂಚಾಯತಿಯಲ್ಲಿ ಅವ್ರು ಅರ್ಜಿ ಕೊಡಬೇಕಾಗತ್ತೆ ಈ ಕಾಮಗಾರಿಗಳನ್ನ ನಾವು ಮಾಡ್ಕೊಳ್ತೇವೆ ಅಂತ. ಆ ಅರ್ಜಿಯನ್ನ ಏನ್ ಮಾಡ್ತಾರೆ ಪಂಚಾಯತಿ ಒಳಗಡೆಗೆ ಗ್ರಾಮ ಸಭೆ ಅಂತ ಹೇಳಿ ಏನ್ ನಡೆಯುತ್ತೆ ಆ ಗ್ರಾಮ ಸಭೆ ಒಳಗಡೆಗೆ ಅನುಮೋದನೆ ಮಾಡ್ತಾರೆ. ಅನುಮೋದನೆ ಮಾಡಿ ಅದನ್ನ ಅವರು ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗಾಗಿ ಕಳಿಸ್ತಾರೆ. ಒಂದು ಕ್ರಿಯಾ ಯೋಜನೆಯನ್ನ ಮಾಡ್ಕೊಂಡು ಈ ಕೆಲಸಗಳು ಯಾವ ಇಲಾಖೆದ ಏನ್ ಕೆಲಸ ಇದೆ, ಈ ರೈತರು ಎಷ್ಟು ಕಾಮಗಾರಿಗಳನ್ನ ಮಾಡ್ಕೊಳ್ತಾರೆ ಅಂತಂತ ಹೇಳಿ ಒಂದು ಪಟ್ಟಿಯನ್ನ ತಯಾರಿಸಿ ಜಿಲ್ಲಾ ಪಂಚಾಯತಿಗೆ ಕಳಿಸ್ತಾರೆ. ಜಿಲ್ಲಾ ಪಂಚಾಯತಿಯಿಂದ ಏನ್ ಅನುಮೋದನೆ ಆಗಿ ಬರುತ್ತೆ ಆಯಾ ವರ್ಗಗಳು ಆಯಾಯ ಇಲಾಖೆಗಳಿಗೆ ಆ ವರ್ಗ ಕೆಲಸಗಳನ್ನ ಮಾಡ್ಲಿಕ್ಕೆ ರೈತರು ಅವ್ರದ್ದು ಅರ್ಜಿಗಳನ್ನ ನಮಗ್ ಕೊಟ್ಟಲ್ಲಿ ಅನುಮೋದನೆ ಆಗಿರೋ ಕೆಲಸಗಳನ್ನ ಮಾತ್ರ ನಾವು ಆ ಒಂದು ವರ್ಷದಲ್ಲಿ ಮಾಡ್ಲಿಕ್ಕೆ ಆಗತ್ತೆ. ಈಗ ನಿಮ್ಮ ಮನೆ ಹಳಿಯಾಳದಲ್ಲಿದೆ, ನಿಮ್ಮ ಭೂಮಿ ಜೊಯಿಡಾದಲ್ಲಿದೆ. ಜೊಯಿಡಾದಲ್ಲಿ ಭೂಮಿ ಇದ್ದಾಗ ಅಲ್ಲಿ ನಿಮ್ಮ ಮನೆ ಇರಲ್ಲ, ಆದರೆ ಗ್ರಾಮ ಪಂಚಾಯತಿನ ಭೇಟಿಯಾಗಬೇಕು ಅಂತ ಅಂದಾಗ ಅವರು ಕನ್ಸಿಡರ್ ಮಾಡ್ತಾರ? ಗ್ರಾಮ ಪಂಚಾಯತಿ ಅಂದ್ರೆ ಅವ್ರ ವಾಸ್ತವ್ಯ ಎಲ್ಲಿರುತ್ತೆ ಅದನ್ನ ನೋಡ್ತಾರೆ ಸರ್. ಅವ್ರ ಉದ್ಯೋಗ ಖಾತ್ರಿ ಯೋಜನೆ ಕಡೆ ಜಾಬ್ ಕಾರ್ಡ್ ಕೊಡ್ಬೇಕಂದ್ರೆ ಆ ಅಡ್ರೆಸ್ ಅಲ್ಲೇ ಅವ್ರು ಇರ್ಬೇಕು. ಈಗ ಬೇರೆ ಎಲ್ಲೋ ಇದ್ಕೊಂಡು ಅವ್ರು ಜಾಬ್ ಕಾರ್ಡ್ ತಗೊಂಡ್ ಬಂದು ಬೇರೆ ಕಡೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಏರಿಯಾದಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಬಂದ್ರೆ ಅವರಿಗೆ ಜಾಬ್ ಕಾರ್ಡ್ ಅನ್ನ ಪಂಚಾಯತಿ ಅವ್ರು ಕೊಡ್ತಾರೆ. ಸೊ ಅಲ್ಲಿ ಲೋಕಲ್ ಏನ್ ಕೆಲಸಗಳಿರುತ್ತೆ ಅದನ್ನ ಮಾತ್ರ ಮಾಡ್ಲಿಕ್ಕಾಗತ್ತೆ. ಬೇರೆಯವ್ರು ಬಂದು ಅಥವಾ ಬೇರೆ ಪ್ರದೇಶದಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಓನರ್ ಕೂಡ ಅಲ್ಲೇ ಇರಬೇಕು. ಓನರ್ ಕೂಡ ಅಲ್ಲೇ ಇರ್ಬೇಕು ಸರ್. ಒಟ್ಟಾರೆ ಇಂಥ ಒಂದು ಯೋಜನೆಯ ಲಾಭವನ್ನ ಪಡಿಬೇಕು ಅಂತ ಹೇಳಿದಾಗ ಇದಕ್ಕೆ ಏನಾದರೂ ಇತಿಮಿತಿ ಇದೆ, ಇಷ್ಟೇ ಜನಕ್ಕೆ ಕೊಡಬೇಕು, ಈ ಅನುದಾನ ಇಷ್ಟೇ ಇದೆ, ಇಷ್ಟೇ ಮಾಡಬೇಕು, ಹಂಗೇನು ಇರುತ್ತೆ ಅಥವಾ ಎಷ್ಟು ಬೇಕಾದ್ರೂ ಮಾಡಬಹುದು? ಎಷ್ಟು ಬೇಕಾದ್ರೂ ಅಂತಂದ್ರೆ ಈಗ ಅದೇ ಹೇಳಿದ್ನಲ್ಲ ಸರ್, ಒಂದು ಲಿಮಿಟ್ ಇರುತ್ತೆ. ಅಂದ್ರೆ ಈಗೇನ್ ಕ್ರಿಯಾ ಯೋಜನೆ ಒಳಗಡೆಗೆ ನಾವೇನು ಅಮೌಂಟ್ ಹಾಕೊಂಡಿರ್ತೇವೆ ಅಂದ್ರೆ ಇದು ಈಗ ಒಂದು ನಮಗೆ ಭೂ ಸುಧಾರಣೆ ವರ್ಕ್ಗೆ 1 ಎಕರೆಗೆ 10,000 ಅಮೌಂಟ್, ಮತ್ತೆ ಎರೆಹುಳು ತೊಟ್ಟಿಗೆ 27,000 ಅಮೌಂಟ್, ಆಮೇಲೆ ಕೃಷಿ ಹೊಂಡಕ್ಕೆ ಅಂತಂದ್ರೆ ಅದು ಎಷ್ಟು ಮೀಟರ್ ಲೆಂತ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಅಂದಾಜು ಮೊತ್ತನ ಹಾಕೊಂಡಿರ್ತೀವಿ, ಒಂದು 87,000 ಒಂದ್ ಲಕ್ಷ. ಮತ್ತೆ ಈಗ ನೀರಿನ ಕಾಲುವೆ ಮಾಡ್ಬೇಕಂತಂದ್ರೆ ಎಷ್ಟು ಲೆಂತ್ ಆಗತ್ತೆ, ಎಷ್ಟು ಮೀಟರ್ ಲೆಂತ್ ಆಗತ್ತೆ, ಅದರ ಮೇಲೆ ಈಗ 5 ಲಕ್ಷ ಆಗಿರ್ಬೋದು, ಎಷ್ಟು ಮೀಟರ್ ಆಗತ್ತೆ, 5 ಲಕ್ಷ, 7 ಲಕ್ಷ, 10 ಲಕ್ಷದವರೆಗೂ ಸಹಿತ ಒಂದು ನಾವು ಏನ್ ಅಂದಾಜು ಮೊತ್ತ ಹಾಕೊಂಡಿರ್ತೇವೆ ಆ ಕ್ರಿಯಾಯೋಜನೆಯಲ್ಲಿ ಅದು ಅನುಮೋದನೆ ಆಗಿ ಬಂದಿರುತ್ತೆ. ಆ ಲಿಮಿಟ್ ಒಳಗಡೆನೆ ನಾವು ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಸೊ ಅದನ್ನ ಕ್ರಾಸ್ ಮಾಡಿ ಆ ಕ್ರಿಯಾಯೋಜನೆಯಲ್ಲಿ ಅನುಮೋದನೆ ಆಗಿದ್ದ ಕ್ರಿಯಾಯೋಜನೆಯಲ್ಲಿ ಅಮೌಂಟ್ ಬಿಟ್ಟು ಹೆಚ್ಚಿಂದ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರೊಳಗಡೆ ಏನಿರುತ್ತೆ ಅದನ್ನ ನಾವು ರೈತರು ಮಾಡ್ಕೊಂಡಲ್ಲಿ ಅವ್ರ ಇಚ್ಛೆ ಇದ್ದಲ್ಲಿ ಒಂದು ಕಾಮಗಾರಿಗಳು ಏನ್ ಕೆಲಸ ಮಾಡುತ್ತಾರ ಆ ಕಾರ್ಮಿಕರಿಗೆ ನಾವು ಪೇಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗುತ್ತೆ. ಈ ಗ್ರಾಮ ಪಂಚಾಯತಿಯಿಂದ ತಾಲೂಕು ಪಂಚಾಯತಿ, ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ, ಅಲ್ಲಿಗೆ ಹೋಗಿ ಅನುಮೋದನೆಯಾಗಿ ಸ್ಯಾಂಕ್ಷನ್ ಆಗಿ ಬರಬೇಕು ಅಂತ ಹೇಳಿದ್ರೆ ಇದು 5-6 ತಿಂಗಳು ಹಿಡಿತು ಅಂತ ಹೇಳಿದ್ರೆ ರೈತರಲ್ಲಿ ತನಕ ಕಾಯ್ಬೇಕು ಹೇಗೆ? ಇಲ್ಲ ಸರ್, ಅದು ಎಲ್ಲ ಸ್ವಲ್ಪ ಬೇಗ ಬೇಗನೆ ಆಗತ್ತೆ. ಅಂದ್ರೆ ಈಗ ಗ್ರಾಮ ಸಭೆಗಳೊಡೆಗೆ ಈಗ ಮುಂದಿನ ವರ್ಷದಲ್ಲಿ ಕೆಲಸ ಆಗ್ಬೇಕಂದ್ರೆ ಈಗ ಏನ್ ಅರ್ಜಿ ಕೊಟ್ಟಿರ್ತಾರೆ, ಸೊ ಬೇಗನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರ್ಜಿ ಕೊಟ್ಟಲ್ಲಿ ಅವರು ಪ್ರತಿ ಒಂದು 3 ತಿಂಗಳಿಗೊಂದ್ಸರಿ ಹಿಂಗೆಲ್ಲ ಗ್ರಾಮ ಸಭೆ ಆದಾಗ ಯಾವ್ಯಾವ ಕಾಮಗಾರಿ ಯಾರ ರೈತರ ಅರ್ಜಿ ಕೊಟ್ಟಿರ್ತಾರೆ, ಸೊ ಅದನ್ನ ಮಾಡಿಸ್ಲಿಕ್ಕೆ ಅನುಕೂಲ ಇರುತ್ತೆ. ಮತ್ತೆ ಅವರು ಲಿಸ್ಟ್ ಮಾಡಿಕೊಂಡು ಜಿಲ್ಲಾ ಪಂಚಾಯತಿಗೆ ಅನುಮೋದನೆಗಾಗಿ ಕಳಿಸಿರ್ತಾರೆ. ಸೊ ಈಗ ಒಂದ್ಸರಿ ನಾವು ಅನುಮೋದನೆ ಆಗಿ ಬಂದ ವರ್ಕ್ ಗಳನ್ನ ನಾವು ಮಾಡಿಸ್ಬೋದಾಗಿತ್ತು, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ರೈತರು ವೇಟ್ ಮಾಡ್ಬೇಕು, ಅನುಮೋದನೆ ಆಗಿದ್ದ ಕೆಲಸಗಳ ಇರ್ತವೆ. ಸೊ ಈಗ ನಾವು 2 ವರ್ಷ 3 ವರ್ಷ ಈ ವರ್ಷದಲ್ಲಿ ಮಾತ್ರ ನಾವು ಇದೇ ವರ್ಷ ಅನುಮೋದನೆ ಆಗಿದ್ದಕ್ಕೆ ಮಾಡ್ಬೇಕು ಅಂತ ಆ ರೀತಿ ಏನಿಲ್ಲ. ಅಂದ್ರೆ ಈಗ ಒಂದ್ಸರಿ ಅನುಮೋದನೆ ಆದ್ರೆ ಒಂದ್ 2-3 ವರ್ಷದಲ್ಲಿ ನಾವು ಆ ವರ್ಷದಲ್ಲಿ ಮಾಡಬಹುದು, ಅನುಕೂಲ ಆಗುತ್ತೆ ರೈತರಿಗೆ, ಆ ರೀತಿ ಏನು ಪ್ರಾಬ್ಲಮ್ ಏನಿಲ್ಲ. ಒಟ್ಟಾರೆ ಏನ್ ಹೇಳ್ತೀರಿ, ಇಂತ ಒಂದು ಸೌಲಭ್ಯ ಪಡಿಬೇಕಾಗಿತ್ತು, ಅದು ತೋಟಗಾರಿಕೆ ಇಲಾಖೆಯಲ್ಲಿ ಇದೆ, ಪಶುಸಂಗೋಪನೆ ಇಲಾಖೆ, ಕೃಷಿ ಇಲಾಖೆ, ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ನಿಟ್ಟಿನೊಳಗೆ ಏನ್ ಹೇಳ್ತೀರಿ? ಇದೆ ಸರ್, ಈಗ ನಮ್ದು ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ಸ್ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಈಗ ನಮ್ದು ಕೃಷಿ ಇಲಾಖೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು. ಈಗ ಒಬ್ಬ ರೈತ ಅವನ್ ಎಲ್ಲಾ ಇಲಾಖೆಯಿಂದ ಸೌಲಭ್ಯ ಪಡಿಬೇಕಂದ್ರೆ ಈಗ IFS ಅಂತ ಹೇಳಿದೆ ನಾನು, ಸಮಗ್ರ ಕೃಷಿ ಪದ್ಧತಿ ಅಂತಂತ ಹೇಳಿ IFS ಸ್ಕೀಮ್ ನಲ್ಲಿ ಈಗ ಒಂದ್ ಒಬ್ಬ ರೈತ ಈಗ ಕೃಷಿ ಹೊಂಡ ಮಾಡ್ಕೊಳ್ಬೇಕಂದ್ರೆ ನಮ್ಮ ಇಲಾಖೆಯಿಂದ ನಾವು ಕೃಷಿ ಹೊಂಡ ಮಾಡಿಸ್ಕೊಡ್ತೇವೆ, ಎರೆಹುಳು ತೊಟ್ಟಿ ಮಾಡಿಸ್ಕೊಡ್ತೇವೆ. ಮತ್ತೆ ಪಶುಸಂಗೋಪನೆ ಅಂತಂದ್ರೆ ಅವರು ಆಕಳು, ಎಮ್ಮೆ, ಎಲ್ಲ ದನಗಳನ್ನ ಅದನ್ನ ಮಾಡಬಹುದು, ಸಾಕ್ಬಹುದು. ಮತ್ತೆ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಸಾಕಾಣಿಕೆ ಮಾಡಬಹುದು, ಜೇನು ಸಾಕಾಣಿಕೆ ಮಾಡಬಹುದು. ಮತ್ತೆ ಈಗ ಕೃಷಿ ಹೊಂಡದಲ್ಲಿ ಮೀನುಗಳನ್ನ ಬಿಡೋದ್ರಿಂದ ಫಿಶರೀಸ್ ಮಾಡ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ರೈತ ಎಲ್ಲಾ ರೀತಿಯಿಂದ ಒಂದು ಕಾಂಪೋನೆಂಟ್ಸ್ ಅನ್ನ ಮಾಡ್ಕೊಂಡಲ್ಲಿ ಅವರು ಎಷ್ಟು ಪ್ರದೇಶದಲ್ಲಿ ಮಾಡಿರ್ತಾರೆ, ಒಂದೇ ಅವರು ಭೂಮಿಯಲ್ಲಿ ಈ ಎಲ್ಲಾ ಕಾಂಪೋನೆಂಟ್ಸ್ ಗಳನ್ನು ಮಾಡಿದಲ್ಲಿ ಈಗ ಕಿಚನ್ ಗಾರ್ಡನಿಂಗ್, ಹಾರ್ಟಿಕಲ್ಚರ್ ಗೆ ಸಂಬಂಧಪಟ್ಟಿದಂಗೆ ಕಿಚನ್ ಗಾರ್ಡನಿಂಗ್, ವೆಜಿಟೇಬಲ್ಸ್ ಹಾಕೊಳ್ಬಹುದು ಅವರು. ಮತ್ತೆ ಈಗ ತೇಗ, ಹೊನ್ನೆ, ಈ ರೀತಿ ಎಲ್ಲ ಗಿಡಗಳನ್ನು, ಮಾವಿನ ಗಿಡ, ಇದನ್ನೆಲ್ಲ ಮಾಡ್ಕೊಂಡು ಮಾಡಿದ್ರೆ ಈಗ ಒಂದ್ ಕೈ ಕೊಟ್ಟರು ಸಹಿತ ಸರ್ ರೈತರಿಗೆ ಕೃಷಿ ಒಳಗಡೆಗೆ ಈಗ ನಮ್ಮ ಎಲ್ಲ ಕ್ರಾಪ್ಸ್ ಗಳನ್ನು ಹಾಕ್ತಾರೆ. ಒಂದ್ IFS ಇರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ. ಅಂತಂದ್ರೆ ಈಗ ದನ ನಾವು ಪಶುಸಂಗೋಪನೆ ಮಾಡಿದ್ವಿ ಅಂತಂದ್ರೆ ಅಲ್ಲಿಂದ ನಮಗೆ ಗೊಬ್ಬರ ಸಿಗುತ್ತೆ ಸಮಗ್ರ ಕೃಷಿ ಒಳಗಡೆಗೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕೃಷಿ ಮಾಡ್ಲಿಕ್ಕೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಅವಾಗ ಸೌಲಭ್ಯ ಪಡ್ಕೋಬೇಕಾಯ್ತು ಅಂದ್ರೆ ಎಲ್ಲಾ ಇಲಾಖೆನೂ ಭೇಟಿ ಆಗ್ಬೇಕಾ? ಆ ರೀತಿ ಏನಿಲ್ಲ ಸರ್, ಈಗ ನಮ್ದು IFS ಒಳಗಡೆಗೆ ಈಗ ನಮ್ಮಲ್ಲಿ ಬಂದವರು ಭೇಟಿ ಆದ್ರೆ IFS ಸ್ಕೀಮ್ ಒಳಗಡೆಗೆ ಆ ಎಲ್ಲ ಕಾಂಪೋನೆಂಟ್ಸ್ ಅನ್ನು ನಾವು ಮಾಡ್ಕೊಂಡು ಆ ಇಲಾಖೆಯವರು ಏನಿದ್ದಾರೆ ಅವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಈ ರೀತಿ ಇದೆ ಅಂತ ಒಬ್ಬ ರೈತರಿಗೆ ಒಬ್ಬ ಬೆನಿಫಿಷರಿಗೆ ನಾವು ಆಯ್ಕೆ ಮಾಡಿದ್ವಿ ಅಂತಂದ್ರೆ ನಮ್ಮ ಇಲಾಖೆಯಿಂದ ಮಾಡಿದ್ರೆ ಈಗ ನಮ್ಮ ಇಲಾಖೆಯಿಂದ ಯಾವ ಇದಾವೆ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ಸೊ ಬೇರೆ ಇಲಾಖೆಯಿಂದ ಏನಿದಾವೆ ಸಂಬಂಧಪಟ್ಟ ವಿಸ್ತರಣಾಧಿಕಾರಿ ಏನಿದ್ದಾರೆ ಅವ್ರು ಬಂದು ಅವರಿಗೆ ಯಾವ ರೀತಿ ಮಾಡ್ಬೇಕು ಏನು ಎಲ್ಲಾ ಅವರಿಗೆ ಡೀಟೇಲ್ಸ್ ಅನ್ನ ಹೇಳಿ ಸೊ ಮಾಡಿಸ್ಕೊಡ್ತಾರೆ. ಅವ್ರೇನ್ ಅದಕ್ಕೆ ಎಲ್ಲಾ ಇಲಾಖೆಗಳಿಗೆ ಹೋಗಿ ಭೇಟಿ ಆಗ್ಬೇಕು ಅಂತ ಅನ್ನೋದೇನಿಲ್ಲ ಸರ್. ಒಟ್ಟು ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ ಮಂಜುಳ ಅವರೇ, ನಿಮಗೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೃಷಿ ಅಭಿವೃದ್ಧಿಗೆ ಇರುವ ಅವಕಾಶಗಳು ಈ ಕುರಿತು ಹಳಿಯಾಳ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಯಾಗಿರುವ ಮಂಜುಳಾ ಕೋಡಿಕಟ್ಟೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಕಿ. ಇದೀಗ ರೈತರಿಗೆ ಸಲಹೆಗಳು. ಕಿರು ಅರಣ್ಯ ಉತ್ಪನ್ನಗಳ ಸುಸ್ಥಿರ ಕೊಯ್ಲು. ಪ್ರಪಂಚದಾದ್ಯಂತ ಅರಣ್ಯಗಳು ವಿವಿಧ ರೂಪದ ಅಮೂಲ್ಯ ಉತ್ಪನ್ನಗಳನ್ನು ಜನರಿಗೆ ಒದಗಿಸುತ್ತವೆ. ಅರಣ್ಯ ಉತ್ಪನ್ನಗಳನ್ನು ಮುಖ್ಯವಾಗಿ ಪ್ರಮುಖ ಅರಣ್ಯ ಉತ್ಪನ್ನಗಳು ಹಾಗೂ ಕಿರು ಅರಣ್ಯ ಉತ್ಪನ್ನಗಳೆಂದು ವಿಂಗಡಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ಮಾನವರು ಕಿರು ಅರಣ್ಯ ಉತ್ಪನ್ನಗಳನ್ನು ತಮ್ಮ ಜೀವನಾಧಾರ ಬಳಕೆ ಮತ್ತು ವ್ಯಾಪಾರಕ್ಕಾಗಿ ಕಟಾವು ಮಾಡುತ್ತಿದ್ದಾರೆ.

ಸುಸ್ಥಿರ ಕೊಯ್ಲು ವಿಧಾನವನ್ನು ಅನುಸರಿಸಿದರೆ ಹೆಚ್ಚಿನ ಇಳುವರಿ ಪಡೆಯಬಹುದಲ್ಲದೆ ಗಿಡಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಉದಾಹರಣೆಗೆ, ದಾಲ್ಚಿನಿ ಗಿಡದ ಎಲೆಗಳು ಸಾಂಬಾರು ಪದಾರ್ಥಗಳು, ಆಹಾರ ತಯಾರಿಕೆ ಮತ್ತು ಸುಗಂಧ ದ್ರವ್ಯ ಎಣ್ಣೆಗಳ ತಯಾರಿಕೆಯಲ್ಲಿ ಬಹುಬೇಡಿಕೆಯನ್ನು ಹೊಂದಿವೆ. ದಾಲ್ಚಿನಿ ಗಿಡದ ಎಲೆಗಳನ್ನು ಕಟಾವು ಮಾಡುವ ಮೊದಲು ಸುಮಾರು 3-4 ವರ್ಷದ ಗಿಡಗಳನ್ನು ನೆಲದಿಂದ 15-20 ಸೆಂಟಿಮೀಟರ್ ಎತ್ತರದಲ್ಲಿ ಕಟಾವು ಮಾಡಬೇಕು. ನಂತರ ಹೊಸ ಚಿಗುರು ಬೆಳೆಯಲು ಬಿಡಬೇಕು. ಚಿಗುರು ಬಂದ ದಾಲ್ಚಿನಿ ಗಿಡಗಳಲ್ಲಿ 4-5 ಚಿಗುರುಗಳನ್ನು ಬಿಡುವುದರಿಂದ ಅತಿ ಹೆಚ್ಚು ಎಲೆ, ತೊಗಟೆ, ಇಳುವರಿ ಮತ್ತು ಲಾಭವನ್ನು ಪಡೆಯಬಹುದು. ಹಲವಾರು ಸಸ್ಯ ಪ್ರಭೇದಗಳ ಹಣ್ಣುಗಳನ್ನು ತಿನ್ನಲು, ಔಷಧಿಗಾಗಿ ಮತ್ತು ಇತರೆ ಮೌಲ್ಯವರ್ಧಿತ ವಸ್ತುಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಉದಾಹರಣೆಗೆ, ತಾರೆ ಹಣ್ಣುಗಳನ್ನು ಮುಖ್ಯವಾಗಿ ತ್ರಿಫಲ ಚೂರ್ಣವನ್ನು ತಯಾರಿಸಲು ನೆಲ್ಲಿ ಮತ್ತು ಅಳಲೆಕಾಯಿ ಪುಡಿ ಜೊತೆ ಉಪಯೋಗಿಸುತ್ತಾರೆ. ಹಾಗಾಗಿ ಈ ಮರದ ಹಣ್ಣುಗಳಿಗೆ ಔಷಧಿ ಉದ್ಯಮಗಳಲ್ಲಿ ಬಹಳಷ್ಟು ಬೇಡಿಕೆ ಇದೆ. ತಾರೆ ಮರದ ಹಣ್ಣುಗಳನ್ನು ಕೀಳುವಾಗ ಅನುಸರಿಸಬೇಕಾದ ಸುಸ್ಥಿರ ಕಟಾವು ಹೇಗೆಂದರೆ, ತಾರೆ ಮರಗಳಲ್ಲಿ ಹಣ್ಣುಗಳನ್ನು ಕಟಾವು ಮಾಡುವಾಗ ಟೊಂಗೆಗಳನ್ನು ಕಟಾವು ಮಾಡದೆ ಟೊಂಗೆಗಳನ್ನು ಅಲ್ಲಾಡಿಸಿ ಅಥವಾ ಬಿದಿರಿನ ಕೋಲುಗಳನ್ನು ಉಪಯೋಗ ಮಾಡಿ ಹಣ್ಣುಗಳನ್ನು ಕೀಳಬೇಕು. 70%-ರಷ್ಟು ಹಣ್ಣುಗಳನ್ನು ಮಾತ್ರ ಮರದಿಂದ ಕೀಳಬೇಕು. ಹಣ್ಣುಗಳನ್ನು ಸಂಗ್ರಹಿಸುವ ಸಮಯ ಡಿಸೆಂಬರ್ದಿಂದ ಜನವರಿ. ಬೇರುಗಳ ಸುಸ್ಥಿರ ಕಟಾವು ಹೇಗೆಂದರೆ, ಮರದ ಬೇರುಗಳನ್ನು ಅಥವಾ ಗಿಡಗಳ ಬೇರುಗಳನ್ನು ಕಟಾವು ಮಾಡುವಾಗ ಕೆಲವೇ ಬೇರುಗಳನ್ನು ಮಾತ್ರ ಕಟಾವು ಮಾಡಬೇಕು. 2-3 ಬೇರುಗಳನ್ನು ಕಟಾವು ಮಾಡದೆ ಹಾಗೆ ಬಿಡುವುದು. ಪಾರ್ಶ್ವ ಬೇರುಗಳನ್ನು ಮಾತ್ರ ಕಟಾವು ಮಾಡಬೇಕು. ಗಿಡದಿಂದ 30 ಸೆಂಟಿಮೀಟರ್ ಅಂತರದಲ್ಲಿ ಗುಂಡಿ ತೆಗೆದು ಅಲ್ಲಿ ಇರುವ ಬೇರುಗಳನ್ನು ಕಟಾವು ಮಾಡಬೇಕು. ಬೇರುಗಳನ್ನು ಕಟಾವು ಮಾಡಿದ ನಂತರ ಮುಂದಿನ ಮಣ್ಣಿನಿಂದ ಮುಚ್ಚಬೇಕು. ದೊಡ್ಡ ಗಾತ್ರದ ಗಿಡಗಳಿಂದ ಮಾತ್ರ ಬೇರುಗಳನ್ನು ಕಟಾವು ಮಾಡಬೇಕು. ಬೇರುಗಳನ್ನು ಒಂದೇ ಗಿಡದಲ್ಲಿ ಕಟಾವು ಮಾಡುವಾಗ ಪರ್ಯಾಯ ವರ್ಷಗಳಲ್ಲಿ ಕಟಾವು ಮಾಡಬೇಕು. ಉದಾಹರಣೆಗೆ, ಸರ್ಪಗಂಧ ಮಾಗಳಿ ಬೇರು. ಜೇನಿನ ಸುಸ್ಥಿರ ಕಟಾವು ಹೇಗೆಂದರೆ, ಏಪ್ರಿಲ್, ಜೂನ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಾತ್ರ ಕೀಳಬೇಕು. ನುರಿತ ಕೊಯ್ಲುಗಾರರಿಂದ ಕೀಳಿಸಬೇಕು. 2-5 ವಸಾಹತುಗಳನ್ನು ಮರದಲ್ಲಿ ಜೇನುನೊಣಗಳ ಪುನರುತ್ಪಾದನೆಗೆ ಬಿಡಬೇಕು. ಕಟಾವು ಮಾಡುವಾಗ ಬೆಂಕಿ ಮತ್ತು ಯಾವುದೇ ಕ್ರಿಮಿನಾಶಕಗಳನ್ನು ಉಪಯೋಗಿಸಬಾರದು. ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಸಣ್ಣಬುದ್ದು ಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸತ್ತರೆ ಮುನ್ನೆ ಎದ್ದನು ಮಾದೂಲೆ ಮಗನೇ ಮಾಡುಗಿ ಹರಗಾಗೆ ಬರುವನು ಮಾಳುಗಿಯರಗಾಗೆ ಬರುವನು ಮಾದೋಲೆ ಮಗನೇ ಕೈಯೋ ಕಾಲೋ ಮಾರೆ ತೊಳಿದನು ಕೈಯೋ ಕಾಲು ಮಾರೆ ತೊಳೆದನು ಮಾದೋಲೆ ಮಗನೇ ಮಾಳುಗಿ ಒಳಗಾಗೆ ನಡೆದನು ಮಾಳುಗಿ ಒಳಗಾಗೆ ನಡೆದನು ಮಾದೋಲೆ ಮಗನೇ ಲಪ್ಪನ ಕೂಡೆನಾಳುವನು ಲಪ್ಪನ ಕೂಡೆನಾಳುವನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ಹೋಗೆ ಬತ್ತೀನೋ ಲಕ್ಕನರು ಮನಗೆ ಹೋಗೆ ಬತ್ತೀನಪ್ಪಲೆ ಕೇಳೋ ಮದುವಿ ಒಂದೇ ಸುದ್ದಿ ಎಳೆ ಬತ್ತೀನೋ ಲಟ್ಟಂಬೋ ಮಾತಾಳೆಳೆನು ಮಾದೋಲೆ ಮಗನೇ ಕಂತೆಲೆ ಜೋ ಕುಳವೇಲಿಡಿದನೋ ಕಂತೆ ಜೋ ಕುಳವೇಲಿಡಿದನು ಮಾದೋಲೆ ಮಗನೇ ರಾಜೋ ಒಂದಂಗುಳಕ್ಕೆ ಬರೋವನೋ ರಾಜೊಂದಂಗುಳಕ್ಕೆ ಬರುವನು ಮಾದೋಲೆ ಮಗನೇ ಯಾವೊಂದೇ ದಾರಿಡದೆ ನಡೀದ ಯಾವೊಂದು ದಾರಿಡದೆ ನಡೆದನು ಮಾದೋಲೆ ಮಗನೇ ಲಕ್ಕನೊರೋ ಮನಗೆ ನಡೀದನೋ ತಮ್ಮಲೆ ಬರವಾದೇ ದೂರಿಂದೇ ಕಂಡಾಳು ತೆಣೆಯ ನೋಡೆ ಲಚ್ಯ ಬಿಡೋ ಜಾಳು ತಣಿಯ ನೊಡಸ್ಯ ಬಿಡಿಸಾಳು ನಿನ್ನ ಲೇಲಕ್ಕೋ ಶಂಭುಗಿಯಲೆ ನೀರ ಕೊಡೋವಾಳು ಕಟ ನೀರೇ ಶೋಕ್ಯಾನೋ ಚೆಲ್ಲಾನೋ ಲೊಗೆ ಕೂತೋ ಮಾಡಿನ ತೆಣೆಗಾಗೋ ಕೇಳೆಲೆ ಕೇಳೇ ಲಕ್ಕಲೆ ನೀನೆಲೆ ಕೇಳೇ ನಮ್ಮ ಬಾವ ಎಲ್ಲಿಯೇ ಗೋಗಿನೇಲೆ ನಿಮ್ಮ ಬಾವನೇ ಗದ್ದೆಲೆ ಒಲ ಮನ ಕೋಗಿನೋ ಗದ್ದೆಲೆ ಕೆಲಸದಲ್ಲೇಲಿರೋವಾರು ನಟ್ಟಂಬು ಮಾತ ಕೇಳ್ಯಾನು ನಮ್ಮಲೆ ತಮ್ಮ ಗದ್ದೆಲೆ ಒಲ ಮನಕ್ಕೆ ನಡೀದಾನೋ ನೆಂಟ ಬರುವಾದೆ ದೂರಿಂದೇ ಕಂಡಾನೋ ಕಟ್ಟಿದ ವಾರಲ ನಿಲೋಜೀನೋ ಕಟ್ಟಿ ದ್ವಾರಲ ನಿಲಸಿನೋ ನಿನ್ನಲೆ ಬಾವಾಲ ನಂದೇಳು ತೇಲೈದಾನೋ ಕಬ್ಬಿಣನೆ ಗಲವೆ ಮಡಗಿನೋ ನಿನ್ನಲೆ ಬಾವೋ ಬಾವಾಲೆ ನ್ಯಾಂಟಗೆ ಬರೋವಾರೋ ಬಾವಲೆ ನೆಂಟಾಗೆ ಎಲ್ಲಿಗಾಗೆ ಬರುವಾರೋ ಅವರ ಅಲೆ ಮನಗೆ ಬರೋವಾರೋ ಲವರಾಲೆ ಮನಗೆ ಬರುವಾರೋ ಬಾವ ನೆಂಟನೋರೋ ಮಾಡಿನ ತೆಣೆಗೋಗೆ ಕುಳೋತಾರೋ ಮಾಡಿನ ತೆಣೆಗೋಗೆ ಕುಳವಾರೋ ಬಾವ ನೆಂಟನೋರೇ ಬಾವ ಗೋಂದಿಳೆ ಕೊಡೋವಾನೋ ಕೇಳಲು ಕೇಳಲೋ ಬಾವಾಲೆ ನೀನೆಲೆ ಕೇಳೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಬಾವಾಲೆ ಕೇಳೋ ಬಾಚಿ ಹಿಂಗ ಅವೆಲ್ಲ ತರಬೇಕೋ ಬಾಚಿಂಗವೆಲ್ಲ ತರಬೇಕು ಬಾವಾಲೆ ಕೇಳೋ ಪಡೆಯಲೆ ಲಿಡೋವಾಕೆ ಬರಬೇಕೋ ಕೊಡೆಯಲೆ ಲಿಡವಾಕೆ ಬರಬೇಕು ಬಾವಾಲೆ ಕೇಳೋ ಬರಬೇಕೋ ಬಾವ ಗೆಳೆತನಕೋ ಲಟ್ಟಂಬೋ ಮಾತಾಳೇಳ್ಯಾರೋ ಬಾವ ನೆಂಟನೋರೋ ಲಕ್ಕಾಲೇಲಿದ್ದಲೆ ನಡೀದಾನೋ ಕೇಳಲೆ ಕೇಳಲೆ ಲಕ್ಕಾಲೆ ನೀನೆಲೆ ಕೇಳೆ ನಾಳೆಗೆ ನಮ್ಮ ಮನೆಯಲ್ಲಿ ಮದುವಿಯೋ ನಾಳೆಗೆ ನಮ್ಮ ಮನೆಯಲ್ಲ ಮದುವಿಲೆ ಲಕ್ಕಾಲೆ ಕೇಳೆ ಕಳಶಲೆ ಲಿಡೋವಾಕೆ ಬರಬೇಕೆ ಕಳಶಲೆ ಲಿಡುವಾಕೆ ಬರಬೇಕೆ ಲಕ್ಕಾಲೆ ಕೇಳೆ ಲಕ್ಕ ಗೊಂದಿಳೆ ಕೊಡೋವಾನೋ ಒಂದೇ ಲೀಳೆಗೆ ನಾನೆಲೆ ಬರುವೋಳಲ್ಲೋ ಕೊಡಬೇಕು ಮಾನದ ಎರೋಡಿಳೆಯೋ ಕೊಡಬೇಕು ಮಾನದ ಎರಡಿಳೆ ತಮ್ಮಲೆ ಕೇಳೋ ಲಾಗಾದರೆ ನಾನೇ ಬರಬಹುದು ಲಾಗಾದರೆ ನಾನೇ ಬರಬೇನು ತಮ್ಮಲೆ ಕೇಳೋ ಕಳಶಲೆ ಲಿಡೋವಾಕೆ ಬರೋವಾನೋ ಲಟ್ಟಂಬೋ ಮಾತ ಕೇಳ್ಯಾನೋ ಲವರ ತಮ್ಮನೇ ಕೊಡವಾಳು ಮಾನದ ಎರೋಡಿಳೆಯೋ ಕೊಡವನು ಮಾನದ ಎರಡಿಳೆಯೋ ತಮ್ಮನೇ ತಿರುಗಾಗೆ ಮನಗೆ ಬರೋವಾನೋ ತಿರುಗಾಗೆ ಮನಗೆ ಬರವಾನು ತಬರಲೆ ತಮ್ಮ ಲಪ್ಪನ ಕೋಡೆ ನಾಳೆಳೋವಾನೋ ಲಪ್ಪನ ಕೂಡೆ ನಾಳೆಳವಾನೋಲೇ ತಮ್ಮನೇ ಮದುವೆ ಒಂದೇ ಸುದ್ದಿ ಎಳೆ ಬಂದಿನೋ ಮಾವಿನ ಮಾವಿನ ಮರವೋ ಮಾವಿನ ಬರಣೋಗಿ ಮರವೋ ಮಾವಿನ ಮರ ಯಾಕೆ ತಿಗರನೆಲ್ಲೋ ಮಾವಿನ ಮರ ಯಾಕೆ ತಿಗರ ನೆಲವೋ, ಮಾವಿನ ಮರವೇ ತಿಗರಾದೆ ನೀನೇಲಿರ ಬ್ಯಾಡೋ, ತಿಗರಾದೆ ನೀನೇ ಇರಬೇಡ ಮಾವಿನ ಮರವೇ, ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ, ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಮಾವಿನ ಮರವೇ, ಬಾಗಿಲ ತ್ವಾರಣಕ್ಕೆ ಬರಬೇಕೆ, ಬಾಗಿಲ ತ್ವಾರಣಕ್ಕೆ ಬರಬೇಕೆ ಮಾವಿನ ಮರವೇ, ನೀನಿಲ್ಲದೆ ನಮಗೆ ಲರೋತಿಲ್ಲೋ, ಶಗಡೆ ಶಗಡೆ ಮರವೇ ಶಗಡೆಲೆ ಬರಣೋಗಿ ಮರವೋ, ಶಗಡೆಲೆ ಮರ ಯಾಕೆ ತಿಗರನೆಲ್ಲೋ, ಶಗಡೆ ಮರ ಯಾಕೆ ತಿಗರನೆಲ್ಲ, ಶಗಡೆಲೆ ಮರವೇ ತಿಗರಾದೆ ನೀನೇಲಿರೋ ಬ್ಯಾಡೋ, ತಿಗರಾದೆ ನೀನೇ ಇರಬೇಡ ಶಗಡೆಲೆ ಮರವೇ, ನೀನಿಲ್ಲದೆ ನಮಗೆ ಲರೋತಿಲ್ಲೋ, ನೀನಿಲ್ಲದೆ ನಮಗೆ ಅರತಿಲ್ಲ ಶಗಡೆಲೆ ಮರವೇ, ನಾಳೆಗೆ ನಮ್ಮ ಮನೆಯಲ್ಲ ಮದುವೆಯೋ, ನಾಳೆಗೆ ನಮ್ಮ ಮನೆಯಲ್ಲ ಮದುವೆಲೆ ಶಗಡೆಲೆ ಮರವೇ, ಲಂಗಾಳ ಶಾಪರಕ್ಕೆ ಬರಬೇಕೆ.